ಅಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200 ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे। सबसे पहली बात, कच्चे पहाड़ों पर मकान न बनाएं। पहाड़ी क्षेत्र में भारी निर्माण मिट्टी की पकड़ को ढीला करता है, ऐसे में भूकंप आने पर लैंडस्लाइड का खतरा बढ़ जाता है। इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए और मिट्टी की पकड़ मजबूत बनाने के लिए अधिक से अधिक पेड़ लगाएं। आपके हित में तत्पर NDMA. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ಅದರ ಕಾರ್ಯಚಟುವಟಿಕೆಗಳ ಕುರಿತು ಹಾಸನದ ನಬಾರ್ಡ್ನ ಸಹಾಯಕ ಮಹಾಪ್ರಬಂಧಕರಾದ ಮಾಲಿನಿ ಎಸ್ ಸುವರ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜುಲೈ 12ನೇ ತಾರೀಕು ನಬಾರ್ಡ್ನ ಸಂಸ್ಥಾಪನಾ ದಿವಸ. ನಬಾರ್ಡ್ ನಮ್ಮ ದೇಶದ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮಹತ್ವವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಬ್ಯಾಂಕ್ ಅಥವಾ ಸಂಸ್ಥೆ. ಯಾಕೆ ಅಂತ ಹೇಳಿದ್ರೆ, ನಬಾರ್ಡ್ ಅಸ್ತಿತ್ವಕ್ಕೆ ಬರುವ ಮುನ್ನ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅಗತ್ಯ ಇರತಕ್ಕಂತಹ ಹಣಕಾಸಿನ ಸೌಲಭ್ಯವನ್ನು ನೀಡತಕ್ಕಂತಹ ಯಾವುದೇ ಸಂಸ್ಥೆಗಳು ಕೂಡ ಇರಲಿಲ್ಲ. ಹಾಗಾಗಿ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸುಮಾರು 40 ಹಿಂದೆ ಅಂತ ಹೇಳಿದರೆ, ಜುಲೈ 12, 1982 ನಬಾರ್ಡ್ ಅಸ್ತಿತ್ವಕ್ಕೆ ಬಂತು. ಇದು ಅಸ್ತಿತ್ವಕ್ಕೆ ಬಂದ ನಂತರ ಇಡೀ ದೇಶದಾದ್ಯಂತ ಸಾಕಷ್ಟು ಕೆಲಸವನ್ನು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಬಾರ್ಡ್ ಸಂಸ್ಥೆ ಮಾಡಿರುವಂಥದ್ದು. ಏನೆಲ್ಲ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡಿದೆ, ಈಗ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಇದು ಯಾಕೆ ಅಸ್ತಿತ್ವಕ್ಕೆ ಬಂತು, ಏನೆಲ್ಲ ಉದ್ದೇಶಗಳನ್ನು ಹಾಗೂ ಗುರಿಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ, ಇದರಿಂದ ನಮ್ಮ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ನಬಾರ್ಡ್ನ ಸಹಾಯಕ ಮಹಾಪ್ರಬಂಧಕರು ಹಾಗೂ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಎಸ್ ಸುವರ್ಣ ಅವರು ನಮ್ಮೊಂದಿಗೆ ಇದ್ದಾರೆ. ಮಾಲಿನಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಬಾರ್ಡ್ ಸಂಸ್ಥಾಪನಾ ದಿವಸ, ಸುಮಾರು 40 ಆಗಿದೆ ಪ್ರಾರಂಭ ಆಗಿ. ಈ ಒಂದು ಸಂದರ್ಭದಲ್ಲಿ ತಮಗೆ ನಬಾರ್ಡ್ ಸಂಸ್ಥಾಪನಾ ದಿವಸದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು ಮಧುಸೂದನ್ ಅವರೇ. ಇದು ಬರೀ ನಮಗೆ ಅಲ್ಲ, ನಮ್ಮ ಭಾರತ, ಇದು ನಮ್ಮ ರಾಷ್ಟ್ರಕ್ಕೆ, ಪ್ರತಿಯೊಬ್ಬರು ರೈತರಿಗೆ ಹಾಗೆ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಎಲ್ಲರಿಗೆ ಇದು ಈ ಒಂದು ನಬಾರ್ಡ್ ಫೌಂಡೇಶನ್ ಡೇ ಒಂದಿದೆ. ಬರೀ ನಮ್ಮದು ನಬಾರ್ಡ್ಗೆ ಅಲ್ಲ, ಇದು ಇರುವುದು ಎಲ್ಲ ನಮ್ಮ ದೇಶವಾಸಿಯವರಿಗೆ, ಸೊ ಎಲ್ರಿಗೆ ಶುಭಾಶಯಗಳು. ನಬಾರ್ಡ್ ಅನ್ನುವಂಥದ್ದನ್ನ ನಾವು ಸಾಕಷ್ಟು ಸಾರಿ ಕೇಳಿದ್ದೀವಿ, ಕೇಳ್ತಾ ಇರ್ತೀವಿ, ಆದರೆ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತ ಅಂದರೆ, ನಬಾರ್ಡ್ ಯಾವುದೇ ಜಿಲ್ಲೆಯಲ್ಲಿಯೂ ಕೂಡ ಅದರ ಒಂದು ಬ್ಯಾಂಕ್ ಆಗಲಿ, ಕಟ್ಟಡ ಆಗಲಿ, ಕಚೇರಿ ಆಗಲಿ ಇರೋದಿಲ್ಲ. ಅದು ಇದ್ರೂ ಕೂಡ ಮನೆಯಲ್ಲೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ನಬಾರ್ಡ್ ಅಂತ ಅಂದರೆ ಏನು ಮೇಡಮ್? ನಬಾರ್ಡ್ ಅಂದರೆ ತಾವು ಹೇಳಿದಿರಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್. ನಮ್ಮ ನಬಾರ್ಡಲ್ಲಿ ನಾವು ಹೇಳ್ತೀವಿ, ಗಾವ್ ಬಡೇತು ದೇಶ್ ಬಡೇ, ಅಂದರೆ ಹಳ್ಳಿ ಅಭಿವೃದ್ಧಿ ಆದರೆ ರಾಷ್ಟ್ರ ಅಭಿವೃದ್ಧಿ ಹಾಗೆ ಆಗುತ್ತೆ. ಈಗ ತಾವು ಹೇಳಿದ್ದೀರಾ ನಬಾರ್ಡ್ ಸಂಸ್ಥೆ ಹೇಗೆ ಹುಟ್ಟಿದಂತ. ಮೊದಲು ಒಂದು ಸಾಂಸ್ಥಿಕ ಸಾಲ ರೈತರಿಗೆ ಆಗಲಿ ಹಳ್ಳಿಯಲ್ಲಿದ್ದ ಹೆಣ್ಮಕ್ಳಿಗೆ ಆಗಲಿ ಸಿಗ್ತಿರ್ಲಿಲ್ಲ. ಸೊ ಇದೇ ಒಂದು ಉದ್ದೇಶದಿಂದ ಗವರ್ಮೆಂಟ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೇಳಿ ಒಂದು ಕಮಿಟಿ ರಚಿಸಿದ್ದಾರೆ. ಕಮಿಟಿ ಅಂದರೆ ಕ್ರಾಫಿಕ್ ಕಾರ್ಡ್ ಕಮಿಟಿ, ಕಮಿಟಿ ಟು ರಿವ್ಯೂ ದ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಕ್ರಾಫಿಕ್ ಕಾರ್ಡ್ ಕಮಿಟಿ, ಚೇರ್ಡ್ ಬೈ ಶ್ರೀ ಬಿ ಶಿವರಾಮನ್. ಇವರು ಫಾರ್ಮರ್ ಮೆಂಬರ್ ಆಫ್ ಪ್ಲಾನಿಂಗ್ ಕಮಿಷನ್ ಗವರ್ಮೆಂಟ್ ಆಫ್ ಇಂಡಿಯಾ. ಇವರಿಂದ ಇದು ಒಂದು ಕಮಿಟಿ ಚೇರ್ಡ್ ಬೈ ಹಿಮ್, ಇದು ಕಮಿಟಿ ರಚನೆ ಆಗಿದೆ, ಕ್ರಾಫಿಕ್ ಕಾರ್ಡ್ ಕಮಿಟಿ. ಮೇನ್ ಇಶ್ಯೂ ಏನಂದ್ರೆ ನಮ್ಮ ರೂರಲ್ ಇಕನಾಮಿ, ಹಳ್ಳಿಯಲ್ಲಿ ಯಾರಿರ್ತಾರೆ, ರೈತರು ಆಗಲಿ ಯಾರು ಇರಲಿ, ಅವರಿಗೆ ಒಂದು ಡೆವಲಪ್ಮೆಂಟ್ಗೆ ಸಿಗಬೇಕು ಸಾಲ ಎಲ್ಲಿಂದ, ಇನ್ಸ್ಟಿಟ್ಯೂಷನಿಂದ, ಬ್ಯಾಂಕಿಂದ ಆಗಲಿ, ಯಾವುದೋ ಒಂದು ಸಾಂಸ್ಥಿಕ ಸಾಲ ಸಿಗಬೇಕು ಅಂತ ಉದ್ದೇಶದಿಂದ ಇದು ಒಂದು ಕಮಿಟಿ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ರಚನೆ ಮಾಡಿದ್ದಾರೆ ವಿತ್ ದ ಸಪೋರ್ಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಕಮಿಟಿ ಅವರು ಫಸ್ಟ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ 28 November 1979. ಇವರು ಒಂದು ನಮ್ಮ ಆರ್ಗನೈಸೇಷನಲ್ ಡಿವೈಸ್ ಇದು ಬೇಕು, ನಮ್ಮ ರೂರಲ್ ಎಕನಾಮಿ ಡೆವಲಪ್ ಆಗಬೇಕಂದ್ರೆ ಒಂದು ಆರ್ಗನೈಸೇಷನಲ್ ಡಿವೈಸ್, ಒಂದು ಅನ್ಡಿವೈಡೆಡ್ ಅಟೆನ್ಷನ್ ಬರೀ ರೈತರಿಗೆ ಆಗ್ಲಿ, ಅಲ್ಲಿದು ಒಂದು ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಂದಾಗ ಒಂದು ಅನ್ಡಿವೈಡೆಡ್ ಅಟೆನ್ಷನ್ ಪೂರ್ತಿ ಅವ್ರ ಮೇಲೆ ನಾವು ಅಟೆನ್ಷನ್ ಕೊಡಬೇಕು, ಅಥವಾ ಅವರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಏನ್ ನೆಸೆಸಿಟಿ ಇದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಂತ ಹೇಳಿದಾಗ ಇದು ಒಂದು ಡೈರೆಕ್ಷನ್, ಒಂದು ಪಾಯಿಂಟೆಡ್ ಫೋಕಸ್ ಇತ್ತು, ಬರೀ ಒಂದು ರೂರಲ್ ಡೆವಲಪ್ಮೆಂಟ್ ವಿತ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇದು ಮಾಡಲಿಕ್ಕೆ ಅವರೊಂದು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಇದು ರೆಕಮೆಂಡೇಷನ್ ಒಂದು ಯುನಿಕ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಚನೆ ಆಗಬೇಕಂತ ಅವರೊಂದು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಇದು ನಾಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸ್ಥಾಪನೆ ಅಪ್ರೂವ್ ಆಗಿದೆ ಪಾರ್ಲಿಮೆಂಟ್ ಇಂದ ಆಕ್ಟ್ 61 ಆಫ್ 1981. ಪಾರ್ಲಿಮೆಂಟ್ ಆಕ್ಟ್ 61 ಆಫ್ 1981 ಇಂದ ನಾಬಾರ್ಡ್ ಒಂದು ಇನ್ಸ್ಟಿಟ್ಯೂಷನ್, ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ ಹುಟ್ಟಿದೆ. ಇದು ನಾಬಾರ್ಡ್ ಎಕ್ಸಿಸ್ಟೆನ್ಸ್ ಯಾವಾಗ ಬಂದಿದೆ ಅಂದಾಗ 12 July 1982 ನಮ್ಮ ನಾಬಾರ್ಡ್ ಒಂದು ಸಂಸ್ಥೆ ಯಾರ ಡಿಪಾರ್ಟ್ಮೆಂಟ್ ಇಂದ RBI ಹತ್ರ ಒಂದು ಅಗ್ರಿಕಲ್ಚರ್ ಸೆಕ್ಷನ್ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಈಗ ಬರೀ ಅಗ್ರಿಕಲ್ಚರ್ ಫೋಕಸ್ ಮಾಡಬೇಕು, ರೂರಲ್ ಡೆವಲಪ್ಮೆಂಟ್ ಆಗ್ಬೇಕಂತ ಈ ಒಂದು ಉದ್ದೇಶದಿಂದ ಈ ಒಂದು RBI ಅಲ್ಲಿ ಒಂದಿತ್ತು ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರಲ್ ರೀಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ARDC, ಈ ಒಂದು ಸೆಕ್ಷನ್ ಅಲ್ಲಿಂದ ತೆಗೆದು ಅವರು ಸೆಪರೇಟ್ ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ. ಈ ಒಂದು ಸಂಸ್ಥೆ, ಈ ಒಂದು ARDC ಸೆಕ್ಷನ್ ಸೆಪರೇಟ್ ಆಗಿ ಇವರು ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿಯಿಂದ 5 November 1982 ಇದು ನಮ್ಮ ಒಂದು ನೇಷನ್ಗೆ ಒಂದು ಡೆಡಿಕೇಟ್ ಆಗಿದೆ, ಒಂದು ನಮ್ಮ ಫುಲ್ ರಾಷ್ಟ್ರಗೆ ಕಂಟ್ರಿಗೆ ಒಂದು ಡೆಡಿಕೇಟ್ ಮಾಡಿದ್ದು ನಾಬಾರ್ಡ್ ಅಂತ ಇದು ಒಂದು ಸಂಸ್ಥೆ ಹುಟ್ಟಿದ್ದು. ಫಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ RBI ನಾಬಾರ್ಡ್ ಕಂಟ್ರೋಲರ್ ಇದ್ರು, ಈಗ ನಾಬಾರ್ಡ್ ಇಸ್ ಫುಲ್ಲಿ ಓನ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಈಗ ಅದು ಮೊದಲು ರಿಸರ್ವ್ ಬ್ಯಾಂಕ್ ಅಂಡರ್ ಅಲ್ಲಿ ಇತ್ತು, ಆ ತರ ಇಲ್ಲ, ಈಗ ಬರೀ ಗವರ್ಮೆಂಟ್ ಆಫ್ ಇಂಡಿಯಾ ಇವರು ಟೇಕ್ ಓವರ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಮುನ್ನಡೆಸುತ್ತೆ. ಯೆಸ್, ಕಂಪ್ಲೀಟ್ ಶೇರ್ ಕ್ಯಾಪಿಟಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆತರ ಇದೆ. ಏನು ಇದರ ಧ್ಯೇಯ, ಮಿಷನ್ ಏನು ನಾಬಾರ್ಡ್? ನಮ್ದು ವಿಷನ್, ನಮ್ಮ ದೃಷ್ಟಿಯ ಏನಂದ್ರೆ ಡೆವಲಪ್ಮೆಂಟ್ ಬ್ಯಾಂಕ್, ನಾಬಾರ್ಡ್ ಇಸ್ ಅ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ದ ನೇಷನ್ ಫಾರ್ ಫಾಸ್ಟರಿಂಗ್ ರೂರಲ್ ಪ್ರಾಸ್ಪೆರಿಟಿ. ನಮ್ಮ ಉದ್ದೇಶ, ನಮ್ಮ ಒಂದು ದೃಷ್ಟಿ ಏನಂದ್ರೆ ಬರೀ ನಮ್ಮ ಹಳ್ಳಿದು ಒಂದು ಅಭಿವೃದ್ಧಿ ಆಗಬೇಕು, ಹಳ್ಳಿಯರಿರೋದು ಎಕನಾಮಿ ಒಂದು ಡೆವಲಪ್ ಆಗಬೇಕು, ಅದಕ್ಕೆ ಇದು ಒಂದು ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ತಾವು ಆರಂಭದಲ್ಲೇ ಹೇಳಿದ್ರಿ ಕೃಷಿಗೆ ಮತ್ತೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಥಿಕವಾಗಿ ಸಾಲ ಸೌಲಭ್ಯಗಳು ಮೊದಲು ದೊರಕ್ತಾ ಇರಲಿಲ್ಲ, ಅದನ್ನ ದೊರಕಿಸಿಕೊಡ್ತಕ್ಕಂಥ ಉದ್ದೇಶದಿಂದ ನಬಾರ್ಡ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ. ಇವತ್ತಿನ ಅಗತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಕರಿಗೆ ಸಾಂಸ್ಥಿಕವಾಗಿ ಹಣಕಾಸಿನ ಸೌಲಭ್ಯವನ್ನು ಈ ನಬಾರ್ಡ್ ಅನ್ನುವಂಥದ್ದು ಹೇಗೆ ದೊರಕಿಸಿಕೊಡ್ತಾ ಇದೆ? ಈಗ ನೋಡಿ, ನಾನು ಫಸ್ಟ್ ಹೇಳಿದ್ದೆ ನಬಾರ್ಡ್ ಅಂದ್ರೆ ಇಟ್ ಈಸ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಆದ್ರೆ ನಾವು ಒಂದು ಡೈರೆಕ್ಟ್ ಆಗಿ ರೈತರಿಗೆ ಇಂಡಿವಿಜುವಲ್ ಆಗಿ ಯಾರಿಗೆ ಸಾಲ ಕೊಡ್ತಾ ಇಲ್ಲ, ನಬಾರ್ಡ್ ಇಂದ ಡೈರೆಕ್ಟ್ಲಿ ಸಾಲ ಮುಟ್ಟಿಸ್ತಾ ಇಲ್ಲ, ನಮ್ದು ಆಕ್ಟ್ ಅಲ್ಲಿ ಅದು ಇಲ್ಲ. ಸೊ ನಾವು ಕೊಡ್ತಾ ಇರೋದು ಫಿನಾನ್ಷಿಯಲ್ ಸಪೋರ್ಟ್. ನಮ್ಮ 3 ಮೇನ್ ಫಂಕ್ಷನ್ಸ್ ಇದೆ, ಒನ್ ಇಸ್ ಫಿನಾನ್ಷಿಯಲ್, ಡೆವಲಪ್ಮೆಂಟಲ್ ಅಂಡ್ ಸೂಪರ್ವೈಸರಿ ರೋಲ್. ನಮ್ಮ ಫಿನಾನ್ಷಿಯಲ್ ರೋಲ್ ಏನಂದ್ರೆ ನಾವು ರೀಫೈನಾನ್ಸ್ ಸಪೋರ್ಟ್ ಕೊಡ್ತೀವಿ ಗ್ರಾಮೀಣ ಬ್ಯಾಂಕ್ಗೆ, ಕೋಆಪರೇಟಿವ್ ಬ್ಯಾಂಕ್ಗೆ, ಕಮರ್ಷಿಯಲ್ ಬ್ಯಾಂಕ್ ಕೂಡ ಅವರಿಗೆ ರೀಫೈನಾನ್ಸ್ ಸಪೋರ್ಟ್ ಬೇಕಂದ್ರೆ ನಾಬಾರ್ಡಿಂದ ತಗೊಳ್ತಾರೆ. ರೀಫೈನಾನ್ಸ್ ಸಪೋರ್ಟ್ ಅಂದ್ರೆ ಏನು, ಅವರು ಎಷ್ಟು ಬೇಕು ರೈತರಿಗೆ ಸಾಲ ಕೊಡ್ತಾರೆ, ಅವರಿಗೆ ಫಂಡ್ಸ್ ಇಲ್ಲ ಅಂದ್ರೆ ಅವ್ರ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಬೇಕಂದ್ರೆ ನಾಬಾರ್ಡಿಂದ ಅದು ಲೋನ್ ತಗೊಳ್ತಾರೆ ಅದು. ಸೊ ಅದು ಬಂದು ನಾವು ರೀಫೈನಾನ್ಸ್ ಅಂತೀವಿ. So that is refinance support from NABARD to the cooperative bank and to Gramina banks as well as for commercial banks. Vanija bank avaru kuda NABARD inda refinance support tagobahudu. And idu financial support now state government kuda kodta idivi for building rural infrastructure through the RIDF, Rural Infrastructure Development Fund anta undide. So inond financial support actually andre nodi raitrige sala bekagide athwa bere yavudu chatvatikege athwa yavudu industry ge sala bekagirutte, but bank avradike hege kodbeko, illi options ide, illi potential ide, en maadabodu, eshtu sala kodabodu, idu ondu now planning maadi ondu booklet prepare maartivi. ಇದು ಒಂದು ಬೇಸ್ ಆಗುತ್ತೆ. ಈ ಬೇಸ್ ಒಂದು ACP ಆನ್ಯುವಲ್ ಕ್ರೆಡಿಟ್ ಪ್ಲಾನ್ ಲೀಡ್ ಬ್ಯಾಂಕ್ ಇಂದ ಒಂದು ಪ್ರಿಪೇರ್ ಆಗುತ್ತೆ. ಅದು ಲೀಡ್ ಬ್ಯಾಂಕ್ ಅವರು ನಮ್ಮ PLP ಪೊಟೆನ್ಶಿಯಲ್ ಲಿಂಕ್ ಕ್ರೆಡಿಟ್ ಪ್ಲಾನ್ ಒಂದು ಬೇಸ್ ಇಟ್ಕೊಂಡು ಅವರು ಒಂದು ಟಾರ್ಗೆಟ್ ಪ್ಲಾನ್ ಮಾಡ್ತಾರೆ. ನಾವೊಂದು ಪೊಟೆನ್ಷಿಯಲ್ ಏನಿದೆ ನಮ್ಮ ಜಿಲ್ಲೆಯಲ್ಲಿ ತೋರಿಸ್ಕೊಡ್ತೀವಿ, ಅದರ ಮೇಲೆ ಅವರು ಒಂದು ಟಾರ್ಗೆಟ್ ಎಷ್ಟು ಕೊಡಬಹುದು ಸಾಲ ನಮ್ಮ ಈ ಒಂದು ಜಿಲ್ಲೆಗೆ ಅಂತ ಅವರು ಪ್ಲಾನ್ ಮಾಡ್ತಾರೆ. ಸೊ ಇದು ಎಷ್ಟು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಅದನ್ನ ರಿವ್ಯೂ ಮಾಡ್ತೀವಿ. ತಾವು ನೋಡಿರಬಹುದು BLBC ಅಂತ ಹೇಳ್ತೀವಿ, ತಾಲೂಕ್ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾವು DLRC ಮೀಟಿಂಗ್, DCC ಮೀಟಿಂಗ್ ಅಂತೀವಿ. ಈ ಮೀಟಿಂಗ್ ಅಲ್ಲಿ ನಾವು ಮತ್ತು ನಮ್ಮ ಡಿಸ್ಟ್ರಿಕ್ಟ್ CEO ಇರಬಹುದು, ಲೀಡ್ ಬ್ಯಾಂಕ್, ನಾವೆಲ್ಲ ಸೇರಿ ಇದು ರಿವ್ಯೂ ಮಾಡ್ತೀವಿ. ಅಂದ್ರೆ ಅಷ್ಟು ಸಾಲ ಅವ್ರು ಕೊಟ್ಟಿದ್ದಾರಾ, ಎಲ್ಲಿ ಕೊರತೆ ಇದೆ, ಯಾಕೆ ಕೊಟ್ಟಿಲ್ಲ, ಸಮಸ್ಯೆ ಏನಿದೆ, ಇದೆಲ್ಲ ನಾವು ರಿವ್ಯೂ ಮಾಡ್ತೀವಿ. ಯಾಕೆ ಪ್ರೈಮರಿ ನೀಡ್ ಏನಿದೆ ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ನಮ್ಮ ರೈತರಿಗಾಗ್ಲಿ, ಯಾರಿಗೆ ಒಂದು ಸಾಲ ಬೇಕಂದ್ರೆ ಬ್ಯಾಂಕಿಂದ ಸಿಗ್ತಾ ಇದೆಯಾ ಇಲ್ವೋ, ಇಲ್ಲಾಂದ್ರೆ ಯಾಕೆ, ಸಮಸ್ಯೆ ಏನಿದೆ, ಎಲ್ಲಿ ಸಮಸ್ಯೆ ಬರ್ತಾ ಇದೆ, ಇದು ನಾವು ರಿವ್ಯೂ ಮಾಡ್ತೀವಿ. ಆಕ್ಚುಲಿ ನಮ್ಮ ಜರ್ನಿ ಆಫ್ ನಬಾರ್ಡ್ 1982 ಇಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಬಾರ್ಡ್ ಪ್ರಾರಂಭ ಆದ್ಮೇಲೆ ಸಾಕಷ್ಟು ಬದಲಾವಣೆ ಈ ದೇಶದಲ್ಲಿ ಆಗಿದೆ, ಮತ್ತೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಖಂಡಿತ, ಏನೆಲ್ಲ ಬಹಳ ಮಹತ್ತರವಾದಂತಹ ಕೆಲಸವನ್ನ ನಬಾರ್ಡ್ ಮಾಡಿದೆ ಅದನ್ನ ನೀವು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ಬ್ರೀಫ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. 1982 ಇಂದ ಫಸ್ಟ್ ಇಟ್ಟದು ನಬಾರ್ಡ್ ವಾಸ್ ಬಾರ್ನ್ ಇನ್ 1982, ದಟ್ ಇಸ್ 12 July 1982. ಮೇನ್ ಫೋಕಸ್ ನಾನು ಹೇಳಿದೆ, ಟು ಪ್ರೊವೈಡ್ ಅನ್ಡಿವೈಡೆಡ್ ಅಟೆನ್ಷನ್ ಟು ರೂರಲ್ ಇಂಡಿಯಾ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಪ್ರಾಸ್ಪೆರಿಟಿ. ಆದ ನಂತರ 1983 ನಾವೊಂದು ವಿಕಾಸ್ ವಾಲಂಟಿಯರ್ ವಾಹಿನಿ VVV ಅಂತ ಫಸ್ಟ್ ಹೇಳ್ತಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಅದು ತುಂಬಾ ಒಂದು ವೆಲ್ ನೋನ್ ಕಾನ್ಸೆಪ್ಟ್ ಇತ್ತು VVV ಅಂತ. ಇದು ಒಂದು ರೈತರಿಗೆ ಆಗಿ ಒಂದು ಗ್ರೂಪ್ ಮಾಡಿ ಅವರಿಗೆ ಮಾಹಿತಿ, ಯಾಕೆಂದ್ರೆ ಬರೀ ನಾವು ಮಾಡಿ ಅಂತ ಹೇಳಿದ ಬದಲು ಅದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು, ಅದು ನಾವು ತೋರಿಸ್ಕೊಟ್ಟಿದ್ದೀವಿ VVV. ಆದ ನಂತರ ಇದು ಫಾರ್ಮರ್ಸ್ ಕ್ಲಬ್ ಅಂತ ಹೆಸರು ಕೊಟ್ಟಿದ್ದೀವಿ. ತೋ ಫಾರ್ಮರ್ಸ್ ಕ್ಲಬ್ ಒಂದು 5 main ಫಂಕ್ಷನ್ಸ್ ಇದೆ, ಡೆವಲಪ್ಮೆಂಟ್ ಥ್ರೂ ಕ್ರೆಡಿಟ್, ದಟ್ ಇಸ್ ದ ಪ್ರೈಮರಿ ಕನ್ಸರ್ನ್. ಯಾಕಂದ್ರೆ ಯಾವ್ದೊಂದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವು ಮಾಹಿತಿ ಬೇಕು, ಜೊತೆಗೆ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಬೇಕು. ಸೊ ಇವು ರೈತರಿಗೆ ಒಂದು ಗ್ರೂಪ್ ಮಾಡಿ ಅವರಿಗೆ ಇದು ಫಾರ್ಮರ್ಸ್ ಕ್ಲಬ್ ಮುಖಾಂತರ ಟೆಕ್ನಾಲಜಿ ಡಿಸೆಮಿನೇಷನ್ ಹೇಗೆ, ಅಗ್ರಿಕಲ್ಚರ್ ಮಾಡಬೇಕು ಅಂದ್ರೆ ಬರೀ ಟ್ರೆಡಿಷನಲ್ ವೇ ಅಲ್ಲ, ಅದ್ರ ಜೊತೆಗೆ ಟೆಕ್ನಾಲಜಿ ಹೇಗೆ ಯೂಸ್ ಮಾಡುದು ಅಂತ ಎಲ್ಲ ಈ ಫಾರ್ಮರ್ಸ್ ಕ್ಲಬ್ ಮುಖಾಂತರ ನಬಾರ್ಡ್ ಅವರು ತೋರಿಸ್ಕೊಟ್ಟು ಅದಕ್ಕೆ ಕೂಡ ನಾವು ಅವರಿಗೆ ಗ್ರಾಂಟ್ ಅನುದಾನ ಕೊಟ್ಟಿದ್ದೀವಿ. ಇದು ಟ್ರೈನಿಂಗ್ ಎಲ್ಲ ಕೊಡ್ಲಿಕ್ಕೆ NGOs ಆಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಆಗ್ಲಿ, KVK ಇವರದಿಂದ ನಾವು ಇದಕ್ಕೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಬ್ಯಾಂಕ್ ಜೊತೆಗೆ ಲಿಂಕ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ನಾವು ಒಂದು ಡೆವಲಪ್ಮೆಂಟ್ ನಬಾರ್ಡ್ ಇಂದ ಆಗಿರೋದು ಬದಲಾವಣೆ ರೈತರಿಗೋಸ್ಕರ. VVV ನಂತರ ಫಾರ್ಮರ್ಸ್ ಕ್ಲಬ್, ಅಂಡ್ ಈ ಒಂದು ಫಾರ್ಮರ್ಸ್ ಕ್ಲಬ್ ಮುಖಾಂತರ ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಗ್ಯಾರಂಟಿ ನಾವು ಹೇಳ್ಬಹುದು. ಯಾಕೆಂದ್ರೆ ಈ ರೈತರಿಗೆ ಬ್ಯಾಂಕ್ ಇಂದ ಹೇಗೆ ಸಾಲ ತಗೋಬೇಕು ಅಂತ ಗೊತ್ತಿರಲಿಲ್ಲ, ಅಥವಾ ಅವರ ಹತ್ರ ಜಮೀನಿದೆ, 1 acre ಜಮೀನ್ ಇದ್ರೆ ಕೂಡ ಅಥವಾ 1/2 acre ಜಮೀನ್ ಇದ್ರೆ ಕೂಡ ಅದು ಹೇಗೆ ಅದು ಬಳಸಬಹುದು, ಅದು ಹೇಗೆ ಯೂಸ್ ಮಾಡಬಹುದು, ಬರೀ ಒಂದು ಮೊನೋಕ್ರಾಪಿಂಗ್ ಬಿಟ್ರೆ ಮಲ್ಟಿ ಕ್ರಾಪಿಂಗ್ ಹೇಗೆ ಮಾಡಬಹುದು, ಇದೆಲ್ಲ ನಾವು ತೋರಿಸ್ಕೊಟ್ಟಿದ್ದೀವಿ ಈ ಫಾರ್ಮರ್ಸ್ ಕ್ಲಬ್ ಮುಖಾಂತರ. ಆದ ನಂತರ ನಾವೊಂದು ಫಂಡ್ ಕ್ರಿಯೇಟ್ ಮಾಡಿದ್ದೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಂಡ್. ಇದು ಯಾಕೆ ಅಂದ್ರೆ ಯಾವುದೋ ಒಂದು ನೆಕ್ಸ್ಟ್ ಬೆನಿಫಿಟ್ ಡೆವಲಪ್ಮೆಂಟ್ ಆಗ್ಬೇಕಂದಾಗ ಸಂಶೋಧನೆ ಆಗ್ಲೇಬೇಕು, ಅದು ರಿಸರ್ಚ್, ಅದು ರಿಸರ್ಚ್ಗೆ ಫಂಡ್ಸ್ ಬೇಕಾ, ಅದಕ್ಕೆ ಒಂದು ಡೆವಲಪ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಂಡ್ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಆದ ನಂತರ ನಾವು ಇಲ್ಲಿ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಒಂದು ಮೀಟಿಂಗ್ ಆಗುತ್ತೆ, ವಾರ್ಷಿಕ ಒಂದು ಮೀಟಿಂಗ್ DLTC ಅಂತೀವಿ. ಆ ಕಮಿಟಿ ಮುಖಾಂತರ ನಾವೊಂದು ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡ್ತೀವಿ. ಸ್ಕೇಲ್ ಆಫ್ ಫೈನಾನ್ಸ್ ಅಂದ್ರೆ ಈಗ 1 acre ಜಮೀನ್ ಇದ್ರೆ ರೈತ ಏನ್ ಬೆಳೀತಾರೆ, ಭತ್ತ ಅನ್ಕೊಳ್ಳಿ, ಭತ್ತ ಬೆಳಿಬಹುದು, ಕಾಫಿ ಬೆಳಿಬಹುದು, ಮೆಣಸಿನಕಾಯಿ ಬೆಳಿಬಹುದು, ಆಲೂಗಡ್ಡೆ ಬೆಳಿಬಹುದು, ತರಕಾರಿ ಬೆಳಿಬಹುದು, ಹೌದು, ಏನ್ ಬೇಕಾದ್ರೆ ಬೆಳಿಬಹುದು. ಅದಕ್ಕೆ ಇದು 1 year ಶಾರ್ಟ್ ಟರ್ಮ್ ಕ್ರಾಪ್ಸ್ ಇರುತ್ತೆ ಅಲ್ವಾ, ಸೀಸನಲ್ ಕ್ರಾಪ್ಸ್ ತಾವು ಹೇಳಿದಿರಿ, ಈಗ ಇದು ಶುಂಠಿ ಇರಬಹುದು, ಇದು ಎಲ್ಲ ವಾರ್ಷಿಕ ಒಂದ್ಸಲ ಒಂದು ಶಾರ್ಟ್ ಟರ್ಮ್ ಕ್ರಾಪ್, ಇದಕ್ಕೆ ಒಂದು ಫಿಕ್ಸ್ ಮಾಡ್ತೀವಿ ಸ್ಕೇಲ್ ಆಫ್ ಫೈನಾನ್ಸ್ ಅಂತ. ಅಂದ್ರೆ ಆ ಬೆಳೆ ಬೆಳಿಲಿಕ್ಕೆ ಎಷ್ಟು ಸಾಲ ಬೇಕಾಗಬಹುದು, ಸಾಲ ಹೇಳ್ಬೋದು, ನಾವು ಹೇಳ್ಬೋದು ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ. 1 acre ಇದ್ರೆ 1 acre ಜಮೀನಲ್ಲಿ ಭತ್ತ ಆಗ್ಲಿ, ತರಕಾರಿ ಆಗ್ಲಿ, ಶುಂಠಿ ಆಗ್ಲಿ ಬೆಳಿಲಿಕ್ಕೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ, ಇದು ನಾವು ಡಿಸೈಡ್ ಮಾಡಲ್ಲ, ಪ್ರತಿಯೊಬ್ರು ನಾವು ಬ್ಯಾಂಕರ್ ಇರಬಹುದು ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ ಇರಬಹುದು, ನಬಾರ್ಡ್ ಅವರು ಮತ್ತು ಇದು DRCS ಎಲ್ಲ ಸೇರಿ, ಇದು ಚೇರ್ಡ್ ಬೈ DC, ಇದು ನಾವೆಲ್ಲ ಸೇರಿ ಇದೊಂದು ಚರ್ಚೆ ಮಾಡಿ ಇದಕ್ಕೆ ಇಷ್ಟೊಂದು ರೇಟ್ ಫಿಕ್ಸ್ ಮಾಡಬಹುದು ಈ ವರ್ಷ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಥ್ರೂ ದ DLTC. ಅದು ಸ್ಕೇಲ್ ಆಫ್ ಫೈನಾನ್ಸ್, ಬಟ್ ಇದು ಸಹ ಇದು ರಚನೆ ಆಗಿರುವುದು ನಬಾರ್ಡ್ ಇಂದಾನೆ. ಯಾಕೆ ಜನರಲ್ ಆಗಿ ಸಾಲ ಎಷ್ಟು ಬೇಕು ಅಂತ ಬಂದು ರೈತರು ಹೇಳ್ಬಹುದು, ನಮಗೆ ಇಷ್ಟು ಸಾಲ ಕೊಡಿ ಅಂತ, ಅಥವಾ ಅಷ್ಟು ಬೇಕಾ ಅವರಿಗೆ, ಯಾಕೆ ಸಾಲ ತೀರಿಸಬೇಕಲ್ವಾ, ರಿಪೇಮೆಂಟ್ ಮಾಡಬೇಕು, ರಿಪೇಮೆಂಟ್ ಮಾಡ್ಲಿಕ್ಕೆ ಅಷ್ಟು ಅವರು ತರಕಾರಿ ಬೆಳಿಬೇಕು ಅಥವಾ ಅದು ಪ್ರೊಡ್ಯೂಸ್ ಬರಬೇಕು, ಅವರು ಮಾರಾಟ ಮಾಡಬೇಕು, ಅದಕ್ಕೆ ಅವರಿಗೆ ಅಷ್ಟು ರೇಟ್ ಬಂದ್ರೆ ತಾನೇ ಅವರಿಗೆ ರಿಪೇಮೆಂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಇರುತ್ತೆ. ಸುಮ್ನೆ ಬ್ಯಾಂಕ್ ಅವರು ಯಾವ ಬೇಸಿಸ್ ಮೇಲೆ ಸಾಲ ಕೊಡಬೇಕು ಅಂತ ಗೊತ್ತಿರಲಿಲ್ಲ, ಇದಕ್ಕೆ ನಬಾರ್ಡ್ ಇಂದಾನೆ ನಾವು ಇದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇದು ಒಂದು ಕಾನ್ಸೆಪ್ಟ್ ಜನರೇಟ್ ಆಗಿ ಆಗಿರೋದು ನಬಾರ್ಡ್ನಿಂದಾನೆ. ಈಗ ಪ್ರತಿ ವರ್ಷ ಇದು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಚರ್ಚೆ ಆಗುತ್ತೆ, ಒಂದು ರೇಟ್ ಫಿಕ್ಸ್ ಆಗುತ್ತೆ ಪ್ರತಿಯೊಂದು ಶಾರ್ಟ್ ಟರ್ಮ್ ಕ್ರಾಪ್ಗೆ, ಅಂಡ್ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಒಂದು ಕಾಮನ್ ಒಂದು ರೇಟ್ ಫಿಕ್ಸ್ ಆಗುತ್ತೆ ಪ್ರತಿಯೊಂದು ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್. ಜೊತೆಗೆ ಒಂದು ಯೂನಿಟ್ ಕಾಸ್ಟ್ ಅಂತ ಹೇಳ್ತೀವಿ. ಯೂನಿಟ್ ಕಾಸ್ಟ್ ಅಂದ್ರೆ ಏನು? ಇಟ್ ಇಸ್ ಕಾಸ್ಟ್ ಫಾರ್ ದ ಕಲ್ಟಿವೇಶನ್ ಆಫ್ ಲಾಂಗ್ ಟರ್ಮ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಇರಬಹುದು, ಫಾರ್ ಎಕ್ಸಾಂಪಲ್ ಕೋಕೋನೆಟ್ ಇರಬಹುದು, ಅಡಿಕೆ ಇರಬಹುದು, ಇದು ಲಾಂಗ್ ಟರ್ಮ್ ಕ್ರಾಪ್. ಇದು ನಾವು ಒಂದು ವರ್ಷದ ಸಾಲ ಕೊಟ್ಟರೆ ಅವ್ರಿಗೆ ಸಾಲಲ್ಲ, ಅವರಿಗೆ ಜಾಸ್ತಿ ಬೇಕಾಗಿರುತ್ತೆ. ಅದು ಯೂನಿಟ್ ಕಾಸ್ಟ್ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಒಂದು ಕ್ರಾಪ್ಗೆ ಎಷ್ಟು ವರ್ಷ ತಾಗುತ್ತೆ ಒಂದು ಬೆಳಿಲಿಕ್ಕೆ, ಅದು ಸ್ಟಾರ್ಟಿಂಗ್ ಇಂದ ಬೀಜ ಇಂದ ಹಿಡಿದು ಒಂದು ಲಾಸ್ಟ್ ಸ್ಟೇಜ್ ಆಫ್ ಫ್ಲವರಿಂಗ್ ಸ್ಟೇಜ್ ಅಥವಾ ಫ್ರೂಟಿಂಗ್ ಸ್ಟೇಜ್ ವರೆಗೂ ಎಷ್ಟು ಖರ್ಚು ಬರುತ್ತೆ, ಇದು ನಾವು ಒಂದು ವರ್ಕ್ಔಟ್ ಮಾಡ್ತೀವಿ. ಒಂದು ಯೂನಿಟ್ ಕಾಸ್ಟ್ ಇದು ಕೂಡ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ವರ್ಕ್ಔಟ್ ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಅವರು ಕೊಡ್ತಾರೆ. ಪ್ರತಿಯೊಂದು ಪ್ಯಾರಾಮೀಟರ್ ನೋಡಬೇಕು, ಕ್ಲೈಮೆಟಿಕ್ ಕಂಡೀಷನ್ಸ್, ಸಾಯಿಲ್ ಕಂಡೀಷನ್ಸ್, ದ ಸೀಡ್ ಕಾಸ್ಟ್ ಮೇ ಬಿ, ಅಥವಾ ಲೇಬರ್ ಕಾಸ್ಟ್ ಇರಬಹುದು. ಇದು ಎಲ್ಲ ಗ್ರೌಂಡ್ ಲೆವೆಲ್ ಇಂದ ಫಸ್ಟ್ ಸ್ಟೆಪ್ ಇನ್ ದ ಲಾಸ್ಟ್ ಎಂಡ್ ಟು ಎಂಡ್ ಸೊಲ್ಯೂಷನ್. ಈ ಒಂದು ಯೂನಿಟ್ ಕಾಸ್ಟ್ ಮತ್ತು ಸ್ಕೇಲ್ ಆಫ್ ಫೈನಾನ್ಸ್ ನಬಾರ್ಡ್ ಇಂದಾನೆ ಫಿಕ್ಸ್ ಆಗಿರೋದು. ಸೊ ಇದು ಹ್ಯಾಪನ್ 1983. ಆದ ನಂತರ 1989, ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಇಯರ್. ಯಾಕೆ ಅಂದ್ರೆ ಇಲ್ಲಿ ನಮ್ಮ ಒಂದು ಡಿಡಿಎಂ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಫೀಸ್, 1989 ಈ ಸಾಲದಲ್ಲಿ ಸ್ಟಾರ್ಟ್ ಆಯಿತು. ಆದ ನಂತರ ನಮ್ಮ ಡಿಡಿಎಂ ಪ್ರತಿಯೊಂದು ಜಿಲ್ಲೆದಲ್ಲಿದ್ದಾರೆ. ನಾವು ಒಂದು PLP ರೆಡಿ ಮಾಡ್ತೀವಿ, ಜಿಲ್ಲೆದಲ್ಲಿ ಏನೇನು ನೆಸೆಸಿಟಿ ಇದೆ, ಏನೇನು ಕೆಲಸ ಮಾಡಬಹುದು, ಇದು ನಾವು ಎಲ್ಲ ಒಂದು ಆಕ್ಷನ್ ಪ್ಲಾನ್ ಇರಬಹುದು, ಟಾರ್ಗೆಟ್ ಪ್ಲಾನಿಂಗ್ ಇರಬಹುದು, ಅಥವಾ ಒಂದು ರೈತರ ಜೊತೆಗೆ ಕೂತ್ಕೊಂಡು ಅವರಿಗೆ ನೆಸೆಸಿಟಿ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ, SHG ಗ್ರೂಪ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಇದೆಲ್ಲ ನಾವು ಟಾರ್ಗೆಟ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ಆ್ಯಂಡ್ ನಮ್ಮ ನಬಾರ್ಡ್ ರೀಜನಲ್ ಆಫೀಸ್ ಸಪೋರ್ಟ್ ಜೊತೆಗೆ ಅಥವಾ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ನಾವು ಇದು ಇನ್ ಆಕ್ಷನ್ ಇದು ಡೆವಲಪ್ಮೆಂಟ್ಗೆ ವರ್ಕ್ಔಟ್ ಮಾಡ್ತೀವಿ. ಸೊ ಆದ ನಂತರ ನಮ್ಮ 1991 ನಮ್ಮ ಬ್ಯಾಲೆನ್ಸ್ ಶೀಟ್, ನಮ್ಮ ಸ್ಟಾರ್ಟ್ ಆಗಿರೋದು ಇನಿಷಿಯಲ್ ಸ್ಟೇಜ್ 4,519 crore ಇಂದ ನಾವು ಡಬಲ್ ಮಾಡಿದ್ದೀವಿ ಥ್ರೂ ವೇರಿಯಸ್ ಫಂಡ್ಸ್, ಸೋರ್ಸಸ್ ಆಫ್ ಫಂಡ್ಸ್ ನಮ್ದು RBI ಇರಬಹುದು, ಗೌರ್ಮೆಂಟ್ ಇರಬಹುದು, ಬೇರೆ ಬೇರೆ ಇದೆ. ನೆಕ್ಸ್ಟ್ 1992 ಇಂದ 2001, ದಿಸ್ ಇಸ್ ದ ಗೇಮ್ ಚೇಂಜರ್ ಅಂತ ಹೇಳ್ಬಹುದು. ಯಾಕೆ 1992 ಇಂದ ನಾವು ಎಂಪವರಿಂಗ್ ವುಮೆನ್ ಎಂಪವರ್ಮೆಂಟ್ ಇಲ್ಲಿಂದಾನೆ ಸ್ಟಾರ್ಟ್ ಆಯಿತು. ಯಾಕೆ ಬರೀ ನಾವು ಅಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕಂದಾಗ ಅಲ್ಲಿ ಇರೋದು ಪ್ರತಿಯೊಂದು ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಬೇಕಂತ ನಾವು ಒಂದು ಯೋಚನೆ ಮಾಡಿದ್ದೀವಿ ನಾಬಾರ್ಡಿಂದ. ಸೊ 1992 ಇಲ್ಲಿ ಒಂದು ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ, ಮಹಿಳಾ ಸಬಲೀಕರಣ ಎಸ್ ಅಂತ ಹೇಳ್ಬಹುದು. ಯಾಕೆ ಒಂದು ಮನೆಯಲ್ಲಿ ನಾವು ಹೇಳ್ತೀವಿ, ಒಂದು ಮನೆಯಲ್ಲಿ ಒಂದು ಹೆಣ್ಣು ಇದ್ರೆ ನಮ್ಮ ಪ್ರತಿಯೊಂದು ಫುಲ್ ಒಂದು ಮನೆ ಒಂದು ಡೆವಲಪ್ ಆಗುತ್ತೆ, ಒಂದು ಏನ್ ಬೇಕೋ ಅವ್ರು ಮಾಡಬಹುದು ಅಂತ. ಇದು ಒಂದು ಈಗ ನಾವು ನೋಡ್ತಾ ಇದೀವಿ ಎಷ್ಟು ಒಂದು ಗ್ರೂಪ್ಸ್ ಇದೆ ಸಾಕ್ಷರತಾ, ನಾವು ಇದು ಸಬಲೀಕರಣ ಆಗಿದೆ ಅಂತ ಖಂಡಿತ ಹೇಳ್ಬಹುದು. SHG ಮುಖಾಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ 1992 ನಾವು ಸ್ಟಾರ್ಟ್ ಮಾಡಿದೀವಿ. SHG BLP ಅಂತ, ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್. ಓಕೆ, ಯಾಕೆಂದ್ರೆ ಈಗ ನಾವು ರೈತರಿಗೆ ಸಾಲ ಸಿಗ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ, ಸಿಮಿಲರ್ಲಿ ಸಾಲಗೆ ಸಿಗ್ತಿರ್ಲಿಲ್ಲ. ಸಾಲ ಬಿಡಿ, ಅವರು ಆಚೆ ಹೋಗಿ ಏನ್ ಕೆಲಸ ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ಲ ಅವರಿಗೆ, ಅವ್ರು ಏನ್ ಮಾಡಬಹುದು, ಅವ್ರ ಹತ್ರ ಎಷ್ಟು ಆಸಕ್ತಿ ಇದೆ ಏನಿದೆ ಅಂತ ಯಾರು ಅವರಿಗೆ ಹೇಳ್ಕೊಟ್ಟಿಲ್ಲ. ತೋ ಅವರಿಗೆ ಸಾಲ ಸಿಗ್ತಿರ್ಲಿಲ್ಲ ಬ್ಯಾಂಕಿಂದ. ತೋ ಇಲ್ಲಿ ನಾವು ಒಂದು 1992 ಇಂದ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ನಾವು ಅವರಿಗೆ ಒಂದು ಗ್ರೂಪ್ ಮಾಡಿ ಹೇಗೆ ಅವರು ಅದು ಗ್ರೂಪ್ ಇಂದ ಇಂಟರ್ನಲ್ ಲೆಂಡಿಂಗ್ ಮಾಡಬಹುದು ಅಥವಾ ಬ್ಯಾಂಕ್ ಇಂದ ಸಾಲ ತಗೋಬಹುದು, 5 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ತೋರಿಸ್ಕೊ, ಮೀಟಿಂಗ್ ಹೇಗೆ ಮಾಡುದು, ಬುಕ್ಸ್ ಹೇಗೆ ಮೇಂಟೈನ್ ಮಾಡುದು, ಆತ್ಮರಿಗೆ ಸಾಲ ಹೇಗೆ ಕೊಡುದು, ಸಾಲ ತಗೊಂಡ್ರೆ ವಾಪಸ್ ಹೇಗೆ ತೀರಿಸುದು, ಅದು ಸಾಲ ತಗೊಂಡ್ಮೇಲೆ ಅದು ಹೇಗೆ ಯೂಸ್ ಮಾಡಬೇಕು ಅಂದು, ಇದು ಎಲ್ಲ ಅವರಿಗೆ ಮಾಹಿತಿ ಮುಟ್ಟಿಸ್ತೀವಿ ಥ್ರೂ ದ SHG ಕಾನ್ಸೆಪ್ಟ್. ಓಕೆ, ಅವ್ರನ್ನ ಲಿಟರೇಟ್ ಮಾಡ್ತಾ ಹೋಗೋದು ಆ ಒಂದು ನಿಟ್ಟಿನಲ್ಲಿ ಲಿಟ್ರಸಿ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಆಸ್ ವೆಲ್ ಆಸ್ ಸಸ್ಟೈನಬಿಲಿಟಿ ಅಂತ ಹೇಳ್ಬೋದು. ಓಕೆ, ನಂತರ ನಮ್ದು ಒಂದು ವಾಟರ್ಶೆಡ್ ಪ್ರೋಗ್ರಾಮ್ ಬಂತು, ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇಂಡೋ ಜರ್ಮನ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ಮಹಾರಾಷ್ಟ್ರ ಇಂದ. ಸೊ ವಾಟರ್ಶೆಡ್ ಅಂದ್ರೆ ಏನು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅಂದ್ರೆ ನೀರೆಲ್ಲಿ ನಮ್ಗೆ ಸಿಗುತ್ತೆ ಅಲ್ಲಿ ನಾವು ಅದನ್ನ ಸೇವ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಕೆಲವೊಂದು ಡ್ರೈ ಏರಿಯಾಸ್ ಇರುತ್ತೆ, ವರ್ಷಕ್ಕೆ 3 ತಿಂಗಳು ಅಥವಾ 4 ತಿಂಗಳು ಮಳೆ ಸಿಗುತ್ತೆ, ಮತ್ತೆ ಅದು ಹೇಗೆ ಸ್ಟೋರ್ ಮಾಡಬೇಕು, ರಿಚ್ ಟು ವ್ಯಾಲಿ ಕಾನ್ಸೆಪ್ಟ್ ಬಂದು, ವಾಟರ್ ಸ್ಟೋರೇಜ್ ಹೇಗೆ ಮಾಡಬೇಕು, ಟ್ರೆಂಚ್ ಕಮ್ ಬಂಡ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ವೇಸ್ಟ್ ವೇರ್ ಹೇಗೆ ಮಾಡಬೇಕು, ಕೋಡಿ ಕಟ್ಟಿದ್ರೆ ನೀರ್ ಮತ್ತು ಸಾಯಿಲ್ ಎರಡೂಗೆ ನಾವು ಸೇವ್ ಮಾಡ್ಲಿಕ್ಕೆ ಒಂದು ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ವಾಟರ್, ಇಟ್ ಇಸ್ ಅಬೌಟ್ ಸಾಯಿಲ್ ಎನ್ರಿಚ್ಮೆಂಟ್ ಆಲ್ಸೋ. ನಮ್ಗೆ ಬರೀ ನೀರಲ್ಲ, ಸಾಯಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಹೌದು, ಮಣ್ಣನ್ನು ಕೂಡ ಒಂದಷ್ಟು ಚೇತನಗೊಳಿಸ್ತಕ್ಕಂಥದ್ದು ಮೂಲಕ ಈ ತರದ ಕೆಲಸ ಎಲ್ಲ ಒಂದಷ್ಟು. ಮತ್ತೆ 1996 ನಾವೊಂದು RIDF ರಚನೆ ಮಾಡಿ, ಗವರ್ಮೆಂಟ್ ಆಫ್ ಇಂಡಿಯಾ ಅವರು ನಬಾರ್ಡ್ ಅಲ್ಲಿ ಒಂದು 2,000 crore ಒಂದು ಇನಿಷಿಯಲ್ ಕಾರ್ಪಸ್ ಕೊಟ್ಟು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಅದು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂದ್ರೆ ದಿ ಶಾರ್ಟ್ ಫಾಲ್ ಇನ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಬೈ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಅವರು. ಇದು ಬ್ಯಾಂಕ್ಸ್ ಅವರು ಪ್ರಯಾರಿಟಿ ಸೆಕ್ಟರ್ ಒಂದು ನಮ್ದು RBI ಗೈಡ್ಲೈನ್ಸ್ ಇದೆ, ಅದರಲ್ಲಿ ಅವರು ಅಗ್ರಿಕಲ್ಚರ್ಗೆ ಒಂದು 18% ಮಿನಿಮಮ್ ಕೊಡಲೇಬೇಕು, ಫೈನಾನ್ಸ್ ಮಾಡಲೇಬೇಕು. ಅಲ್ಲಿ ಒಂದು ಶಾರ್ಟ್ ಫಾಲ್ ಇದ್ರೆ ಆ ಶಾರ್ಟ್ ಫಾಲ್ ಏನಿದೆ ಆ ಅಮೌಂಟ್ ಇದು ಒಂದು RIDF ಅಲ್ಲಿ ಅವರು ಡಿಪಾಸಿಟ್ ಮಾಡಬೇಕು, ಕೊಡಬೇಕು ಅದಕ್ಕೆ. ಸೊ ಇದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಅವರು RIDF ಒಂದು ಫಂಡ್ ಇದು ಸ್ಥಾಪನೆ ಮಾಡಿದ್ದಾರೆ, ಇಲ್ಲಿ ನಬಾರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಈ RIDF ಇಂದ ಸ್ಟೇಟ್ ಗವರ್ಮೆಂಟ್ ಅವರು ಲೋನ್ ತಗೊಂಡು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದಕ್ಕೆ ಯೂಸ್ ಮಾಡ್ತಾರೆ. ಆದ ನಂತರ 1997 ನಮ್ದು ಮೈಕ್ರೋ ಫೈನಾನ್ಸ್ಗೆ ಇಲ್ಲಿ ಬ್ಯಾಂಕಿನ ಸಾಲ ಸಿಕ್ಕಿಲ್ಲ ಅಂದ್ರೆ ನ್ಯಾಪ್ಫಿನ್ಸ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ. ಇಲ್ಲಿ ಇವರು ರೂರಲ್, ಸೆಮಿ ಅರ್ಬನ್, ಅರ್ಬನ್ ಯಾರಿಗೆ ಬೇಕೋ ಅವರಿಗೆ SHG ಮೆಂಬರ್ಸ್ಗೆ ಅಥವಾ JLG ಮೆಂಬರ್ಸ್ಗೆ ಸಾಲ ಕೊಡ್ಲಿಕ್ಕೆ ಇದೊಂದು ನ್ಯಾಪ್ಫಿನ್ ಸ್ಟಾರ್ಟ್ ಆಗಿದೆ. ಮತ್ತೊಂದು ನ್ಯಾಪ್ ಕಿಸಾನ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿದೆ. ಇವರು ಕೂಡ ರೈತರಿಗೆ ಬೇಕಾಗಿರೋದು, FPOಗೆ ಬೇಕಾಗಿರೋದು ಸಾಲ ಅವರು ಕೊಡ್ತಾ ಇದ್ದಾರೆ. ಈಗ ಇನ್ನೊಂದು ನ್ಯಾಪ್ ಸಮೃದ್ಧಿ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿದೆ, ನ್ಯಾಪ್ ಸಮೃದ್ಧಿ. ಇದು ಇಂಡಿವಿಜುವಲ್ಸ್ಗೆ ಆಗಲಿ ಅಥವಾ ಎಂಟರ್ಪ್ರೈಸಸ್ಗೆ ಆಗಲಿ ಅವರಿಗೆ ಮೈಕ್ರೋ ಫೈನಾನ್ಸ್, MSME, ಹೌಸಿಂಗ್, ಎಡ್ಯುಕೇಷನ್, ಟ್ರಾನ್ಸ್ಪೋರ್ಟ್ ಇದೆಲ್ಲದಕ್ಕೆ ಅವರು ನ್ಯಾಪ್ ಸಮೃದ್ಧಿಯಿಂದ ಇಂಡಿವಿಜುವಲ್ಗೆ ಆಗಿ ಸಾಲ ಕೊಡ್ತಾ ಇದ್ದಾರೆ. 97 ಆದ ನಂತರ 1999 ಇದು KCC, ತಮಗೆಲ್ಲರೂ ಗೊತ್ತಿದೆ ನಾವು ಈಗ ಸ್ಪ್ರಿಂಟ್ ಕ್ಯಾಂಪೇನ್ ಮಾಡಿದ್ದೀವಿ. ತೋ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಟ್ಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್, ಇದು ಬಹಳ ಒಂದು 1999 ಇಂದ ಇದು ಸ್ಟಾರ್ಟ್ ಆಗಿರೋದು ಒಂದು ಕಾನ್ಸೆಪ್ಟ್. KCC ಅಂದ್ರೆ ಏನಿಲ್ಲ, ಅದು ನಾವು ಫಸ್ಟ್ ಹೇಳಿದೀವಿ ರೈತರಿಗೆ ಮುಂಚೆ ಸಾಲ ಸಿಗ್ತಿರ್ಲಿಲ್ಲ, ಓಕೆ ಈಗ ನಾವು ಎಲ್ಲ ಪ್ರಯತ್ನ ಮಾಡಿ ಸಿಗ್ತಾ ಇದೆ, ಆದ್ರೆ ಟೈಮ್ಲಿ ಸಾಲ ಸಿಗಬೇಕು. ಟೈಮ್ಲಿ ಕ್ರೆಡಿಟ್ ಇಸ್ ವೆರಿ ಇಂಪಾರ್ಟೆಂಟ್, ಯಾವ್ದೊಂದು ಆಕ್ಟಿವಿಟಿ ಇರಲಿ, ಇಟ್ ಮೇ ಬಿ ಅಗ್ರಿಕಲ್ಚರ್, ಎನಿ ಆಕ್ಟಿವಿಟಿ. ಈಗ ನಾವು ಬಿತ್ತನೆ ಮಾಡಬೇಕು ಅವಾಗ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ಒಂದು 3 ತಿಂಗಳ ನಂತರ ಅವರಿಗೆ ಸಾಲ ಸ್ಯಾಂಕ್ಷನ್ ಆಗಿ ಅವ್ರಿಗೆ ಸಾಲ ಸಿಕ್ಕಿದ್ರೆ ಅದು ಉಪಯೋಗ ಆಗಲ್ಲ, ಟೈಮ್ ಕಳೆದೋಯ್ತು. ಸೊ ಅದಕ್ಕೆ ಇದು KCC ಕಾನ್ಸೆಪ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದೆ, ಒಂದು ಅಮೌಂಟ್ ಒಂದು ಅವರಿಗೆ ಸ್ಯಾಂಕ್ಷನ್ ಮಾಡಿ ಒಂದು 5 ಇಯರ್ಗೆ ಅವರು ಸ್ಯಾಂಕ್ಷನ್ ಮಾಡ್ಕೊಳ್ತಾರೆ. ಇದು ಎವ್ರಿ ಇಯರ್ ಅದು ರಿಪೇ ಮಾಡಿ ರಿನ್ಯೂ ಮಾಡಬೇಕು. ಸೊ ಒಂದು 5 ಇಯರ್ಗೆ ಒಂದು ಅಮೌಂಟ್ ಸ್ಯಾಂಕ್ಷನ್ ಲಿಮಿಟ್ ಒಂದು ಸ್ಯಾಂಕ್ಷನ್ ಆಗಿರುತ್ತೆ. ಅದು KCC ಅಂದ್ರೆ ಏನೂ ಇಲ್ಲ, ಎಲ್ಲ ರೈತರ ಬಾಂಧವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಬರೋದೊಂದು ಪ್ಲಾಸ್ಟಿಕ್ ಕಾರ್ಡ್ ಇದ್ರೇನೆ KCC ಅಂತ ಅಲ್ಲ. ಇವರಿಗೆ ಬೆಲೆ ಸಾಲ ಸಿಕ್ಕಿರಬಹುದು, ಹೈನುಗಾರಿಕೆ ಒಂದು 2 ಹಸು ಇದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಸಾಲ ಸಿಕ್ಕಿರಬಹುದು, ಅಥವಾ ಒಂದು ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಲ ಸಿಕ್ಕಿರಬಹುದು, ಕುರಿ ಪರ್ಚೇಸ್ ಮಾಡ್ಲಿಕ್ಕೆ, ಹಸು ಪರ್ಚೇಸ್ ಮಾಡ್ಲಿಕ್ಕೆ ಅಲ್ಲ, ಅದು ಮೇಂಟೈನ್ ಮಾಡ್ಲಿಕ್ಕೆ ಸಿಕ್ಕಿರೋದು ಸಾಲ ಅದು KCC ಆನಿಮಲ್ ಹಸ್ಬೆಂಡ್ರಿ KCC. ಇದು ತಪ್ಪು ತಿಳಿವಿಗಳಿಕೆ ಏನಿದೆ ಅಂದ್ರೆ KCC ಅಂದ್ರೆ ಹೊಸ ಕಾರ್ಡ್ ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಅವರು ಅಂತ ಏನು ಇಲ್ಲ, ಇದು ಹಳೇದು ಕಾನ್ಸೆಪ್ಟ್, ಬೆಲೆ ಸಾಲನೇ KCC. ಅದು ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಅವ್ರಿಗೆ ಸ್ಯಾಂಕ್ಷನ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ, ಅವರಿಗೆ ಯಾವಾಗ ಬೇಕಾಗಿದೆ ಅದು ವಿತ್ಡ್ರಾ ಮಾಡಿ ಯೂಸ್ ಮಾಡಿ ಅವರಿಗೆ ಅದು ಬೆಲೆಯಿಂದ ಒಂದು ಅಮೌಂಟ್ ಬಂದ್ರೆ, ಅದು ಕಟಾವ್ ಆಗಿ ಮಾರ್ಕೆಟಿಂಗ್ ಆದ ನಂತರ ಅಮೌಂಟ್ ಬಂದ್ರೆ ವಾಪಸ್ ಅವರು ಬ್ಯಾಂಕ್ಗೆ ಅಮೌಂಟ್ ಹಾಕಿ ಅವ್ರಿಗೆ ಏನು ಇಂಟ್ರೆಸ್ಟ್ ಅಲ್ಲಿ ಚಾರ್ಜ್ ಆಗಲ್ಲ, ನೆಕ್ಸ್ಟ್ ಅವರಿಗೆ ಬೇಕಾಗಿದ್ದ ಅವರು ವಿತ್ಡ್ರಾ ಮಾಡಬಹುದು. ಆದ್ರೆ ಒಂದು ವರ್ಷದಲ್ಲಿ ಇವರು ಒಂದು ಆ ಟೈಮ್ಗೆ ಡ್ಯೂ ಡೇಟ್ ಇದ್ದಾಗ ರಿಪೇ ಮಾಡಿ ಪುನಃ ಅದು ನೆಕ್ಸ್ಟ್ ಇಯರ್ಗೆ ಅದು ರಿನ್ಯೂ ಮಾಡಿ ವಿತ್ಡ್ರಾ ಮಾಡಬಹುದು. ಸೊ ಯಾಕೆ ಇದು KCC ಕಾನ್ಸೆಪ್ಟ್ ಅಂದ್ರೆ, ಒಂದು ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇರುತ್ತೆ, ನಾವು ಬೇಕಾಗಿದ್ದಾಗ ಯೂಸ್ ಮಾಡಬಹುದು, ಅದು ಒಂದು ಆತರನೇ ಒಂದು ಕಾರ್ಡ್, ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಸ್ ನಥಿಂಗ್ ಬಟ್ ಒಂದು ಲೋನ್ ಸ್ಯಾಂಕ್ಷನ್ಡ್ ಬೈ ದ ಬ್ಯಾಂಕ್, ಅಂಡ್ ಆ ಸ್ಯಾಂಕ್ಷನ್ ಇರುತ್ತೆ, ಅವ್ರು ಬೇಕಾಗಿದ್ದಾಗ ಅದು ಯೂಸ್ ಮಾಡಬಹುದು. ಯಾಕೆ ಅವ್ರಿಗೆ ಟೈಮ್ಗೆ ಬೇಕಾಗಿದ್ದ ವಿತ್ಡ್ರಾ ಮಾಡಬಹುದು, ಕಾಯಬಾರದು ಅವರು ಬ್ಯಾಂಕ್ ಅವ್ರು ಯಾವಾಗ ಸಾಲ ಕೊಡ್ತಾರೆ ಅಂತ. ಇದು KCC ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು, ಈಗ ಅದು ಸೆಚ್ಯುರೇಷನ್ಗೆ ಬಂದಿದೆ, ಪ್ರತಿಯೊಬ್ಬರಿಗೆ ಪ್ರತಿಯೊಂದು ರೈತರ ಹತ್ರ KCC ಇದೆ. ಇಲ್ಲ ಅಂದ್ರೆ ಅವ್ರು ದಯವಿಟ್ಟು ಬ್ಯಾಂಕ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ KCC ಸಾಲ ತಗೋಬಹುದು. ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದೆ, ಅವ್ರ ಹತ್ರ ಜಮೀನು ಇರಬೇಕು, ಏನ್ ಬೆಲೆ ಬೆಳೀತಾರೆ ಅದು ಎಲ್ಲ ಡೀಟೇಲ್ಸ್ ನ ಬ್ಯಾಂಕ್ ಅವರಿಗೆ ಕೊಡಬೇಕು, ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಅವರಿಗೆ ಎಷ್ಟು ಜಮೀನ್ ಇದೆ ಅದ ಮೇಲೆ ಅವರಿಗೆ ಸಾಲ ಬ್ಯಾಂಕ್ ಅವರು ಕೊಟ್ಟೆ ಕೊಡ್ತಾರೆ. KCC ದ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಅಲ್ಟಿಮೇಟ್ ಫೈನಲ್ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಓನ್ಲಿ 7%. 7% ಇಂದ ಜಾಸ್ತಿ ಯಾರು ಬ್ಯಾಂಕ್ ಅವರು ಇವರಿಗೆ ರೈತರಿಗೆ ಚಾರ್ಜ್ ಮಾಡಬಾರದು. ನಾನು ಹೇಳಿದೆ ಇದು ಫಸ್ಟ್ ವಾಟರ್ ಶೆಡ್, ಇಂಡೋ ಜರ್ಮನ್ ವಾಟರ್ ಶೆಡ್ ಆಗಿರೋದು. ನೆಕ್ಸ್ಟ್ ಬಂದು ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ನಬಾರ್ಡ್ ಅವರೊಂದು ಸ್ಥಾಪನೆ ಮಾಡಿದ್ದಾರೆ 2000 ಇಂದ. ಆದ ನಂತರ ಬಹಳಷ್ಟು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ವಾಟರ್ ಶೆಡ್ ಅಂದ್ರೆ ಎನ್ರಿಚಿಂಗ್ ಸಾಯಿಲ್ ಅಂಡ್ ಸ್ಟೋರಿಂಗ್ ವಾಟರ್. ಇದು ಮೈಕ್ರೋ ಇರಿಗೇಷನ್, ಯಾರು ಪ್ರತಿಯೊಬ್ಬರು ಹತ್ರ ಒಂದು ಬೋರ್ವೆಲ್ ಮಾಡಕ್ ಆಗಲ್ಲ, ಅಥವಾ ಮಲೆ ಆಶ್ರಿತ ಎಲ್ಲಿ ಅವರು ಬೆಳೀತಾರೆ ಅವರಿಗೆ ಬೇಕಾಗಿರೋದು ಇದು ವಾಟರ್ ಶೆಡ್. ಬಹಳ ಇಂಪಾರ್ಟೆಂಟ್, ಬಹಳ ಯೂಸ್ ಆಗಿದೆ. ನಮ್ಮ ಹಾಸನಲ್ಲಿ ನಬಾರ್ಡ್ದು PMU ಅಂತ ಇತ್ತು, ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್. ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ವಾಟರ್ ಶೆಡ್ ಒಂದು ಕಾನ್ಸೆಪ್ಟ್ ನಾವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈಗ ನಡೀತಾ ಇರೋದು ಸಬ್ಸಿಡಿ ಸ್ಕೀಮ್ಸ್ ಇದು ಎರಡು. ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಏನಿದೆ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ನಾವು ಫಸ್ಟ್ ಹೇಳಿದ್ದೀವಿ, ಈ ಫಂಡ್ ಮುಖಾಂತರನೇ ನಾವು ನಬಾರ್ಡ್ ಅವರು ನಮ್ಮ ಪ್ಯಾಕ್ಸ್ ಅವರಿಗೆ ಗೋಡೌನ್ ಕಟ್ಸಲಿಕ್ಕೆ ಸಪೋರ್ಟ್ ಮಾಡಿದ್ದೀವಿ. ಇದರಲ್ಲಿ ಕೂಡ ಇದು ಸಬ್ಸಿಡಿ ಅಲ್ಲ, ಸಬ್ವೆನ್ಷನ್. ಸಬ್ವೆನ್ಷನ್ ಅಂದ್ರೆ ಇಂಟ್ರೆಸ್ಟ್ ಬ್ಯಾಂಕ್ ಅವ್ರು 9% ಚಾರ್ಜ್ ಮಾಡಬಹುದು. ಫೈನಲ್ ರೇಟ್ ಆಫ್ ಇಂಟ್ರೆಸ್ಟ್ 9%, ಅದರಲ್ಲಿ 3% ಸಬ್ವೆನ್ಷನ್ ಬರುತ್ತೆ, ಇಂಟ್ರೆಸ್ಟ್ ಸಬ್ವೆನ್ಷನ್. ಸೊ ಇಂಟ್ರೆಸ್ಟ್ ರೇಟ್ ಅಲ್ಲಿ 3% ಕಮ್ಮಿ ಆಗುತ್ತೆ ಅವರಿಗೆ. ಏನ್ ಮಾಡಬಹುದು ಅದರಲ್ಲಿ, ಅವರು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್, ವೇರ್ ಹೌಸ್ ಇರಬಹುದು, ಪ್ಯಾಕ್ ಹೌಸ್ ಇರಬಹುದು, ಸಾರ್ಟಿಂಗ್ ಗ್ರೇಡಿಂಗ್ ಯೂನಿಟ್ಸ್ ಇರಬಹುದು, ಕೋಲ್ಡ್ ಚೇನ್ಸ್ ಇರಬಹುದು, ರೈಪ್ನಿಂಗ್ ಚೇಂಬರ್ಸ್, ಏನ್ ಬೇಕಾದ್ರೆ ಅವರು ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕಾಗಿದೆ ಅದು ಎಐಎಫ್ ಮುಖಾಂತರ ಮಾಡಬಹುದು. ಇದರಲ್ಲಿ ಸಬ್ಸಿಡಿ ಅಲ್ಲ, ಸಬ್ವೆನ್ಷನ್, ಇಂಟ್ರೆಸ್ಟ್ ಸಬ್ವೆನ್ಷನ್. ಹೀಗೆ ಈ ತರದ ಯೋಜನೆಗಳು ಕೂಡ ಇದ್ದಾವೆ, ಅವುಗಳ ಸದ್ಬಳಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಬಾರ್ಡ್ ಏನೆಲ್ಲ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಿದೆ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಏನೆಲ್ಲ ಯೋಜನೆಗಳನ್ನು ತಯಾರಿಸಿ ಅದನ್ನು ಹೇಗೆ ಅನುಷ್ಠಾನವನ್ನು ಮಾಡ್ತಾ ಇದೆ, ಆ ಮೂಲಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧನೆಯನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ಅದರ ಕಾರ್ಯಚಟುವಟಿಕೆಗಳ ಕುರಿತು ಹಾಸನದ ನಬಾರ್ಡ್ನ ಸಹಾಯಕ ಮಹಾಪ್ರಬಂಧಕರಾದ ಮಾಲಿನಿ ಎಸ್ ಸುವರ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ FM 102.2 MHz.